ಕಣ್ಣಿಗೆ ಕಾಣುವಂತ ಈ ಸ್ಥೂಲವಾದ ಶರೀರ ಶರೀರಕ್ಕೆ ರೂಪದ ರೂಪಕ್ಕೆ ತಕ್ಕಂತೆ ನಾಮಿರ್ಬೇಕು ಏನಂತಾರ ಹೆಸರು ಕೃಷ್ಣನಾಥ ನನ್ನ ಹೆಸರು ಕೃಷ್ಣನಾಥ ನಾನು ನನ್ನ ಹೆಸರು ಏನಂತಾರೆ ಕೇಳು ಶ್ರೀಕೃಷ್ಣ ಮುಂದೆ ಜಗದ್ಗುರು ಅಪಾ ಕೃಷ್ಣ ಪರಮಾತ್ಮ ತಾವು ಇವತ್ತಿನ ದಿವಸದಲ್ಲಿ ವೈಕುಂಠ ಬಿಟ್ಟು ಈ ಭೂಲೋಕ ಬರಬೇಕಾದ್ರೆ ಒಬ್ಬರ ಬಂದಿರೋ ತಮ್ಮ ಸಂಗಡ ಆಪ್ತರು ಯಾರು ಇದ್ದಾರೋ ಈಗ ಹೌದು ಯಾರ್ಯಾರು ಅಂದ್ರೆ ಅಷ್ಟಮಾಸ್ತ್ರೀಯರು ಬಂದಿದ್ದೀನಿ ಹೌದಲ್ ಈಗ ಸಿದ್ಧ ತಾಯಿಯವರು ನಾ ಭೇಟಿ ಆಗ್ತನ್ರಿ ಅಮ್ಮ ತಾವು ಯಾರು ನಿನಗೆ ದೂತ ದೂತಕ ಅಸ್ತ್ರಿ ಅಂತಾರ ತಾಯಿ ಹೌದಮ್ಮ ಹೆಣ್ಣು ಮಕ್ಕಳಿಗೆ ಪ್ರಿಯಕರವಾದ ಪ್ರೇಮದ ವಸ್ತು ಯಾವುದು ತವರಮಣಿ ಅಂತ ತವರಮಣಿ ತಮಗದ ಅತ್ಯವರಮಣಿ ಇರಲಿ ಮಾ ಪ್ರಥಮದಲ್ಲಿ ನಿನ್ನ ತವರಮಣಿ ಯಾವುದು ತವರಮಣಿ ಮೇಲಾಗಿ ಅತ್ತಿಮಣಿ ಯಾವುದು ಅತ್ತಿಮಣಿ ನನಗೆ ತಿಳಿಯುವಂತೆ ಕುಳಿತಿರುವಂತಹ ದೇವ ಸಭಾಕ್ತರು ಅಂತ ಹೇಳ್ಬೇಕಮ್ಮ ಹೌದ್ರಿ ಹೇಳ್ರಲ್ಲ ತವರಮನೆ ಉಂಟು ಏನು ತಮ್ಮ ತವರಮನೆ ಹೌದಮ್ಮ ಮತ್ತೆ ದ್ವಾರಕಾಪಕ ಕಬ್ಬನದಲ್ಲಿ ಎಲ್ಲ ಅತ್ತಿ ಮನೆ ಉಂಟು. ನಮ್ಮ ಅತ್ತೆ ಅವರ ಮನೆ ಉಂಟು. ಹೌದಮ್ಮ. ಇರ್ಲಿಮ್ಮ ನೀವಿರುವಂತಹ ಠಿಕಾಣ ನೋಡಮ್ಮ, ನಾವಂತಹ ಠಿಕಾಣ ವೈಕುಂಠಪುರ ನೋಡು. ನೋಡಮ್ಮ, ಇಂಥ ಕುಡ್ಡ ಕುಂಟ ಮಾವ ಮೈದನ ಇವರೇನ್ ನಮಗೆ ಬೇಕಾಗಿಲ್ಲ. ಬೇಕಾಗಿಲ್ಲ. ಅವರು ಅವರಂದ್ರೆ ನಿಮ್ಮವರು ನಮ್ಮವರಂದ್ರೆ ಅಂದ್ರೆ ನಿನ್ನ ಪ್ರೀತಿಯ ಪತಿದೇವನ ಹೆಸರು ಕೇಳಬೇಕಂತ ಇಚ್ಛೆ ಆಗಿದೆ ತಾಯಿ. ಈಗಮ್ಮ. ಹೌದಮ್ಮ. ಹೇಳಮ್ಮ. ಹ ಶ್ರೀ ಕೃಷ್ಣ ಪುರುಷ ನಮ್ಮ, ಶ್ರೀ ಕೃಷ್ಣ ಪುರುಷ ನಮ್ಮ, ಬಂದು ಎಲೆಗೆ ಪ್ರೀತಿ ಪುರುಷನ ಹಾಕ್ಬಿಡಮ್ಮ. ನೋಡಯ್ಯವ್ವ, ನಮಗೆ ಅಷ್ಟು ಹಿತ ತಂದಿ. ಆಡಲ್ಲ ಪರಮಾತ್ಮರ ನಾಮ ರುಚಿದದ ಅಂತೇಳಿ ಆನಂದ ತಂದ್ರಿ ನಾನು. ಹೌದಮ್ಮ. ಇರ್ಲಿ ನೋಡಮ್ಮ, ಎಲ್ಲ ಹೆಣ್ಣು ಮಕ್ಕಳಂತೆ ನೀ ಆದ್ರೂ ನಕ್ಕೋಂತ ಒಳಗೆ ಚೆನ್ನಾಗಿ ಹೇಳಿದೆವ. ಹೌದಮ್ಮ. ಹೇಳ್ತಾ ಹೇಳ್ತಾ ಬಳ್ಳ ಮುರಿದು ಏನು ಆಣಿನ ಚಿಲಕದ ಕೊಂಡಿ ಹಾಕೊಂಡು ಮೈ ಮೇಲೆ ಬೈದಿಲ್ಲ. ಅದೇ ನನಗೊಬ್ಬಕ್ಕೆ ಸೋತದಳ. ಯಾವಾಕೆ ಹಾಕಿ ನೋಡಮ್ಮ, ರಾಜನ ಮಗಳು ಯಾರು? ಸತ್ಯಭಾಮಿ ಇದ್ದವಳ್ರಿ. ನನಗ ಏನಾಗಬೇಕು? ಸರಿ ಸರಿ ಸರಿ ಸರಿ ಸಾಂತಾಗಬೇಕು. ಯಾರ ಕೊಲ್ಲಾವ್ರಣ್ಣಿ? ಯಾಕ ಸಾವತಿ ಆದ್ರ ನಿನಗಾದಳು ನನ್ನ ಬಗಡಾಗ ಬಾಳೆ ಮಾಡ್ತಾನ? ಹಾಗಲ್ಲಮ್ಮ, ಸಾವತಿ ಹೊಟ್ಟಕ್ಕಿದ್ರಲ್ಲ ಬಾದವರದಲ್ಲೇನ. ನೋಡಮ್ಮ, ಸಮತಿ ಸಣ್ಣ ಹಾಕೆಲ್ಲ ಬಾಗಾದಿ ಬಡಿವೆಲ್ಲ ಆ ಮತಂತೂ ಬೇರೆ. ಹೌದಮ್ಮ. ನಿಮ್ಮ ಹೆಸರೇನು ಇದು ನನಗೆ ತಿಳಿಲಿಲ್ಲ. ನೋಡಮ್ಮ, ಬಿಸ್ಮಕ ಗರ್ಭಾಮಣಿ. ಗರ್ಭಾಮಣಿ ಮಾಂಗದ ಭಗಿನಿ ಭಾಗಿಣಿ ಅಣುರೇಣಿ ಅಣುರೇಣಿ ನಲಪೂರ್ಣಿ ನಲಪೂರ್ಣಿ ಯಾರ ಶ್ರೀಕೃಷ್ಣನ ಪಟ್ಟದ ರಾಣಿ? ಪಟ್ಟದ ರಾಣಿ ನನಗೆ ಬಂದು ರಣರುಕ್ಮಿಣಿ ರಣರುಕ್ಮಿಣಿ ಅನ್ನುತ್ತಾರ. ಎಂತ ಹೆಸರಿ? ಯಾಕ ಹರಕ್ಮಣಿ ಹುರುಕ್ಮಣಿ ಬಾರ್ಕೊಲಗುಣಿ ನಿಮ್ಮ ಎಂತಾವು? ನಮ್ಮ ಅಂತ ಕ್ಷರದು. ಇರ್ಲಿ ಬಿಡ. ಇರ್ಲಿ ಬಿಡಮ್ಮ, ಇಲ್ಲಿಗೆ ಏನ್ ಕಾರಣ ಬಂದೆವ ನೀನು? ನೋಡಮ್ಮ, ಪರಮಾತ್ಮರ ಸೋಲ್ ಮಾಡಕ್ ಬಂದಿವ್. ಏನು ಪರಮಾತ್ಮ ಸಲುವಾಗಿ ನೀವು ಇಲ್ಲಿಗೆ ಬಂದಿವಿ? ಹೌದು ಹೌದು ಹೌದು. ಅವರಲ್ಲಿ ಹೋಗ್ತಾರು? ಎಲ್ಲಿದ್ದಾರು? ಇಲ್ಲೇ ಇದ್ದಾರು ನೋಡ್ರಿ ಪರಮಾತ್ಮರ. ಹೌದು. ಇವನೇ ಇವನೇ ಕೇಳ್ತಾ ಇದ್ದೀನಿ. ಇಷ್ಟತ್ತಿನವರೆಗೆ ಎಲ್ಲ ಹೋಗಿದ್ರಿ? ಯಾಕೆ ಇಷ್ಟು ಸೊಕ್ಕ? ನಮ್ಮ ಸ್ವಂತ ಸೊಕ್ಕ್ರಿ. ಹೌದಾ? ಹೌದು. ಏನಂತ ಈಗ ಇಷ್ಟತ್ತಿನವರೆಗೆ ಎಲ್ಲಿ ಹೋಗಿದ್ರಿ ಅಂತ ನಮ್ಮ ತಾಯಿಯವರು ಕೇಳ್ತಾ ಇದ್ದಾರೆ. ಈಗ ಹೌದು ಈ ಕಾಡಿನ ಒಂದು ಕೊಟ್ಟನೆ ಅಂದ್ರೆ ಓದ್ ಅವಾಗ ಮುಟ್ಟಿಸ್ತೀವ್ರಿ. ನಾವ ನಾನು ಕೊಟ್ಟಿದ್ದು ಹೋದ್ರ ಪೀಳಿಗೆ ಕೊಡ್ತಿ? ಹೌದು. ನಾನು ಕೊಡದವಳಿಗೆಲ್ಲ ನಾನು ನಿನ್ನೆ ಕೊಡ್ತಾ ಇದ್ದೀನಿ. ಎಲ್ಲಿ ಹೋಗಿದ್ರಿಪ್ಪ ಇಷ್ಟೊತ್ತಿನವರೆಗೆ? ನಾನು ಎಲ್ಲಿ ಹೋಗಿದ್ದೆ? ಹಾ, ಗುರುಗಳ ಮಂದಿರ ಕೂಗಿದ್ರ ಅಂತ ತಿಳಿಸ್ಬಿಡವಾ. ತಮ್ಮ ಗುರುಗಳು ಅಂದ್ರೆ ಯಾರು? ಏನು ನನ್ನ ಗುರುಗಳು ಅಂದ್ರೆ ಯಾರು? ಯಾರು? ಸಾಂದೀಪ್ ಮುನಿಗಳು ನನ್ನ ಗುರುಗಳು. ಅಲ್ಲಿಗೆ ಯಾಕೆ ಹೋಗಿದ್ರಿ ಸ್ವಾಮಿ? ಸೇವಾ ಮಾಡ್ಲಿಕ್ಕೆ ಹೋಗಿದ್ನಿ. ಸೇವಾ ಏನೇನು ಮಾಡಿದ್ರಪ್ಪ? ಶೀ ಕೇಳಿ ಏನ್ ಹೇಳ್ತಾರೆ? ಯಾಕ್ರಿ ಗುರುಗಳು ಬಂದ್ರೆ ಸೇವಾ ಒಂದು ಎರಡು ಹೀಗ್ರೆ ಅನೇಕ ನಮೂನಿ ಸೇವಾ ಅದಾವ, ಸೇವಾ ಮಾಡಕ್ ಹೋಗಿದ್ರೆ ತಿಳಿಸಿಬಿಡು. ಒಳ್ಳೇದು ಸ್ವಾಮಿ. ಏವಾ ಅವರೇನು ಗುರುಗಳ ಮಂದಿರಕ್ಕೆ ಹೋಗಿದ್ರು ಅಂತವ? ಇಲ್ಲಮ್ಮ ಸುಳ್ಳು ಹೇಳ್ತಾರ. ಅವ್ರು ಸುಳ್ಳು ಹೇಳ್ತಾರ? ಹೌದು. ಕೇಳ ಬರ್ತೀನಿಲ್ಲ, ಕೇಳ್ಕೊಂಬ. ಸುಳ್ಳು ಹೇಳಿದ ನಮ್ಮ ಮಾತು ಮಾತ ಹೆಂಡತಿ ಮುಂದೆ ಗಂಡ ಆಗ್ಲಿ ಗಂಡ ಹೆಂಡತಿ ಆಗ್ಲಿ ಸುಳ್ಳು ಹೇಳ್ಕೊಂತ ಹೋದವರ ಪ್ರಪಂಚ ಸರಿಯಾಗಿ ಸಾಗುವಂತಿಲ್ಲ. ಏನು ಮನುಷ್ಯರಲ್ಲಿ ಮಾತು? ಸಾಕ್ಷಾತ್ ನಿಮ್ಮಿಬ್ರು ದೇವತೆಗಳಿದ್ದ ಹಿಂಗಾಗಬೇಕಾದ್ರ ನಿಮ್ಮ ನಿಮ್ಮ ಒಳಗ ಒಳಗ ಮನುಷ್ಯ ಏನ್ ರಬ್ಬರ್ಸ್ ಆಗ್ಯಾವನ ಜಗಳ ಬಂದದ? ಅಂತ ಜಗಳ ಏನು ಬಂದದ? ಏನ್ ಬಂದದ? ಪರಮಾತ್ಮರು ತಮ್ಮ ಕಡೆಯಿಂದ ತಪ್ಪು ಹೇಳ್ರಿ. ಏನ್ ಹೇಳಿದ್ರಮ್ಮ? ಪ್ರೀತಿಯಿಂದ ಚುಮ್ಮನ ಕೊಡಬೇಕು ಅದಕ್ಕೆ. ತಮ್ಮ ಸುಂದರವಾದಂತಹ ಮುಖ ಏನು ಕಾರು ವಾರಿ ಮಾಡಿರಿ ಎಂತ ಪರಮಾತ್ಮ ಹೇಳ್ತಾ ಇದ್ದಾರೆ. ಅವ್ರ ಕಡೆ ಏನದ ಹಂಗ ಹೇಳಬಿಡ್ರಿ ಸದ್ಯಕ್ಕೆ ನೀವು. ಏನ್ ಹೇಳೋನು? ಹಾ ತಪ್ಪ ಹೇಳ್ರ ಅವ್ರ ಕಡೆ. ಮುಖದ ಮೇಲೆ ಸ್ವಲ್ಪ ಬೆವರ್ ಬಿಟ್ಟಿತ್ತು, ಅದನ್ನ ಒರೆಸಿಕೊಳ್ಳಿಕ್ಕೆ ಶಾಲು ಸರಕ ತಗೊಂಡ್ ಸ್ವಲ್ಪ ಕೈ ಹೋದ್ರ ಒರೆಸಬೇಕಂತ ಪರಮಾತ್ಮನ ಇಷ್ಟ ಕಷ್ಟಗಾರು. ತಪ್ಪಾಗ್ತದ್ರಿ? ತಪ್ಪಾಗ್ತದ? ಹೌದ್ ಹೌದು. ತಾಯಿ ಅವ್ರು ತಪ್ಪ ಹೇಳಿ ಏನು ರುಕ್ಮಿಣಿ ನನ್ನ ಕಡೆ ತಪ್ಪ ಹೇಳ್ತಾಳೆ. ಈಗ ಯಾವಾಗ ಮಾತಿಗೆ ಮಾತ ಪ್ರತಿ ಉತ್ತರ ಕೊಡ್ತೀರ ಅಂದ್ಮೇಲೆ ಸಲೀಸ್ ಹಾಕಿ ನೀವೇ ಹೋಗಿಬಿಡ್ರಿ. ನೀವು ನಿಮ್ಮ ಸೆಲ್ಸ್ ಹಾಕಿನ ಮೇಲೆ ಹೋಗ್ಬಿಡಿ ನೀವು. ಪರಮಾತ್ಮ ಭಯಂಕರ ಸಿಟ್ಟಾಗ್ಯಾರಿ. ಸಿಟ್ಟಾಗ್ಯಾರು? ಒಂದು ಪ್ರೀತಿಯಿಂದ ಅವನು ಮಾತು ಮಾಡ್ತಾರೆ. ಮಾತಾಡ್ತೀರಿ? ಪ್ರಿಯ ಆತ್ಮೀಯ ಕೇಳುಗರೆ, ಇದುವರೆಗೆ ದೊಡ್ಡಾಟ ಶ್ರೀಕೃಷ್ಣ ಪಾರಿಜಾತ ರುಕ್ಮಿಣಿ ಸನ್ನಿವೇಶ ಮೂಡಿಬಂತು. ಇದನ್ನು ಪ್ರಸ್ತುತಪಡಿಸಿದವರು ಮುಧೋಳ ತಾಲೂಕಿನ ದಾದಾನಟ್ಟಿ ಗ್ರಾಮದ ಎಂ ಆರ್ ಮುದಕವಿ ಹಾಗೂ ತಂಡದವರು. ಈಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮ. ತಿಕೋಟದ ಗೌರವ ಮಾದರ್ ಹಾಗೂ ತಂಡದವರಿಂದ ಚೌಡಿಕೆ ಪದಗಳನ್ನು. ಅಲ್ಲ